ಟೊಮ್ಯಾಟೊ ಬೆಳೆಯಲ್ಲಿ ಬೇಸಿಗೆ ಹಂಗಾಮಿನಲ್ಲಿ 2-3 ರೋಗ ಪ್ರಮುಖವಾಗಿ ಬರ್ತವೆ. ಅಲ್ಲಿ ಮೊದಲನೇದಾಗಿ ಎಲೆ ಮುದುಡು ನಂಜು ರೋಗ, ಇನ್ನೊಂದು ಸ್ಪಾಟೆಡ್ ವಿಲ್ಟ್ ನಂಜು ರೋಗ, ಆಮೇಲೆ ಮೊದಲ ಅಂಗಮಾರಿ ರೋಗ, ಅದು ಶಿಲೀಂಧ್ರದಿಂದ ಬರ್ತದೆ. ಈ 3 ರೋಗಗಳು ಪ್ರಮುಖವಾಗಿ ಬೇಸಿಗೆ ಬೆಳೆಯಲ್ಲಿ ಜಾಸ್ತಿ ಬರ್ತವೆ. ಇದರದ್ದು ಒಂದೊಂದೇ ಲಕ್ಷಣ ತಿಳಿಸಬೇಕಂದ್ರೆ, ಎಲೆ ಮುದುಡು ನಂಜು ರೋಗದು ಎಲೆಗಳು ಮೇಲ್ಭಾಗಕ್ಕೆ ಮುದುಡ್ಕಂತವೆ ಒಂದು ಲಕ್ಷಣ. ಎರಡನೇದು ನರಗಳ ದಪ್ಪಾಗಿರ್ತವೆ. ಮೂರನೇದು ಗಿಡದ ಬೆಳವಣಿಗೆ ಕುಂಠಿತ ಆಗಿ ಗಿಡ ಗಿಡ್ಡದಾಗಿ ಬೆಳೀತತೆ. ನಾಲ್ಕನೇದು ರೋಗ ಮೊದಲ ಹಂತದಲ್ಲಿ ಬಂದರೆ ಅಂಥ ಗಿಡಗಳಲ್ಲಿ ಹೂವು ಮತ್ತು ಕಾಯಿಗಳ ಸಂಖ್ಯೆ ಕಡಿಮೆ ಆಗ್ತದೆ, ಬಂಜೆತನ ಬರೋದಂತೂ ಸಾಧ್ಯತೆ ಬರುತ್ತೆ. ಎರಡನೇದು ಸ್ಪಾಟೆಡ್ ವಿಲ್ಟ್ ನಂಜು ರೋಗ, ಅದರದ್ದು ಪ್ರಮುಖ ಲಕ್ಷಣಗಳು ಬರುವಂಥ ಕುಡಿ ಅಥವಾ ಚಿಗುರು ಸತ್ತು ಹೋಗ್ತದೆ. ಆ ಥರ ಸತ್ತು ಹೋಗೋದ್ರಿಂದ ಗಿಡ ಮೇಲಿಂದ ಕೆಳಗಡೆಗೆ ಸಾಯ್ತಾ ಬರ್ತದೆ, ಅದಕ್ಕೆ ಡೈಬ್ಯಾಗ್ ಅಂತ ಕರಿತೀವಿ. ಎರಡನೇದು ಕಾಂಡದ ಮೇಲೆ ಗೆರೆ ಗೆರೆ ಬರ್ತವೆ, ಆ ಕಾಂಡದ ಮೇಲೆ ಗೆರೆ ಗೆರೆ ಬರೋದ್ರಿಂದ ಅಂಥವೆಲ್ಲ ಕಾಂಡಗಳು ಮುರಿದು ಹೋಗ್ತವೆ. ಮೂರನೇದಾಗಿ ಹಣ್ಣು ಮೇಲೆ ವೃತ್ತಾಕಾರದ ಸರ್ಕಲ್ ಅಥವಾ ವೃತ್ತಗಳು ಬರ್ತವೆ, ಆ ವೃತ್ತಗಳು ಬರೋದ್ರಿಂದ ಮಾರ್ಕೆಟ್ ಅಲ್ಲಿ ಕಾಯಿ ಮಾರಾಟ ಆಗೋದು ಸ್ವಲ್ಪ ಕಷ್ಟ ಆಗ್ತದೆ. ಇದು 2 ರೋಗಗಳಾದ ಪ್ರಮುಖ ಲಕ್ಷಣಗಳು. ಇದರದ್ದು ಹತೋಟಿ ಮಾಡಬೇಕಂದ್ರೆ ಸಮಗ್ರವಾಗಿ ಹತೋಟಿ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಅಂಶ ನಾವು ತಿಳ್ಕೋಬೇಕಂದ್ರೆ, ಯಾವುದೇ ನಂಜಾಣು ರೋಗ ಕೀಟವಾಹಕದಿಂದ ಬರೋದು, ಬೇರೆ ಯಾವುದೇ ಮೂಲದಿಂದ ಬರೋದಿಲ್ಲ. ಆ ಕೀಟವಾಹಕಗಳು ಯಾವ್ಯಾವ್ದಂದ್ರೆ, ಎಲೆ ಮುದುಡು ನಂಜು ರೋಗಕ್ಕೆ ಬಿಳಿ ನೊಣ ಕೀಟವಾಹಕವಾಗಿದೆ, ಥ್ರಿಪ್ಸ್ ಅದು ಸ್ಪಾಟೆಡ್ ವಿಲ್ಟ್ ರೋಗಕ್ಕೆ ಕೀಟವಾಹಕ ಆಗಿದೆ. ಕೀಟವಾಹಕ ಅಂದ್ರೆ ಆ ಕೀಟಗಳು ರೋಗ ಇರುವಂತ ಗಿಡದಲ್ಲಿ ರಸ ಹೇರಿಬಿಟ್ಟು ಅಲ್ಲಿಂದ ಬಂದು ರೋಗ ಇಲ್ಲದ ಗಿಡದ ಮೇಲೆ ರಸ ಹೇರಿದ್ರೆ ಈ ತರ ನಂಜಾಣು ರೋಗ ಇಲ್ಲದ ಗಿಡದ ಒಳಗಡೆ ಹೋಗುತ್ತೆ. ಕೀಟ ನಾವು ನಿರ್ವಹಣೆ ಮಾಡಿದ್ರೆ ನಂಜಾಣು ರೋಗನು ಕೂಡ ನಾವು ನಿರ್ವಹಣೆ ಮಾಡದಂಗೆ. ಇನ್ನು ನಿರ್ವಹಣೆ ಮಾಡ್ಬೇಕಂದ್ರೆ ಸಮಗ್ರವಾಗಿ ನಿರ್ವಹಣೆ ಕ್ರಮಗಳನ್ನು ನಾವು ಅಳವಡಿಸ್ಕೋಬೇಕು. ಸಮಗ್ರವಾಗಿ ನಿರ್ವಹಣೆ ಕ್ರಮಗಳಲ್ಲಿ ಬೇರೆ ಬೇರೆ ಪದ್ಧತಿಗಳು ಬರ್ತವೆ. ಅದರಲ್ಲೇ ಮೊದಲನೇದಾಗಿ ನಾವು ಭೂಮಿ ಸಿದ್ಧತೆ ಆದಮೇಲೆ ಬೇವಿನ ಹಿಂಡಿ ಜಮೀನಿಗೆ ಹಾಕಬೇಕು. ಬೇವಿನ ಹಿಂಡಿಯಲ್ಲಿ ಅಜಾಡ್ರೇಷನ್ ಅಂತ ಒಂದು ಕೀಟನಾಶಕ ಇದೆ, ಅದು ಬೇರ್ ಮುಖಾಂತರ ಗಿಡದ ಒಳಗಡೆ ಬಂದು ಅದು ಕೂಡ ಕೀಟವನ್ನು ನಿರ್ವಹಣೆ ಮಾಡುತ್ತದೆ. ಅದು ಎಷ್ಟಾಗಬೇಕಂದ್ರೆ 1 ಎಕರೆಗೆ 200 kg ಬೇವಿನ ಹಿಂಡಿ ಹಾಕಿ ಸಸಿಗಳನ್ನು ನಾವು ಸರಿಯಾಗಿ ಬೆಳೆಸೋದು ಪ್ರಮುಖ ಒಂದು ಅಂಶ ಆಗಿದೆ. ಆ ಸಸಿಗಳ ಒಂದು ಕೀಟದ ಪರದೆ ಒಳಗಡೆ ಬಳಸಬೇಕು. ಆ ಕೀಟದ ಪರದೆ 40-50 ಮೆಶದ್ದು ಇರಬೇಕು. ಅಷ್ಟಿದ್ರೆ ಅದರ ಒಳಗಡೆ ಕೀಟವಾಹಕ ಪ್ರವೇಶ ಮಾಡುವುದಿಲ್ಲ. ಎರಡನೆಯದಾಗಿ ಸಸಿ ಹಂತದಲ್ಲೇನೆ 2-3 ಕೀಟನಾಶಕಗಳನ್ನು ನಾವು ಸಿಂಪಡಣೆ ಮಾಡ್ಕೋಬೇಕು. ಅವುಗಳು ಯಾವುದಂದ್ರೆ ಇಮಿಡಾಕ್ಲೋಪ್ರಿಡ್ 4 ಲೀಟರ್ಗೆ 1 ಮಿಲಿ ಸಸಿ ಹಂತದಲ್ಲಿ, ಅಥವಾ ಅಸಿಫೇಟ್ ಅಂತ ಸಿಗುತ್ತೆ, ಅದು 1 ಗ್ರಾಂ 1 ಲೀಟರ್ ನೀರಿಗೆ ಹಾಕಬಿಟ್ಟು ಸಸಿ ಹಂತದಲ್ಲಿ ಅದನ್ನು ನಿರ್ವಹಣೆ ಮಾಡಬೇಕು. ನಂತರ ಮೇನತಾಕದಲ್ಲಿ ನಾವು ನಾಟಿ ಮಾಡಿದ ನಂತರ ಒಂದು ಪದ್ಧತಿ ನಾವು ಅಳವಡಿಸ್ಕೋಬೇಕು. ಅದು ಏನಂದ್ರೆ ಅದು ಗಡಿಬೆಳೆ. ಗಡಿಬೆಳೆ ಅಂದ್ರೆ ಗೋಡೆ ತರ ಕೆಲಸ ಮಾಡುತ್ತದೆ. ಅದು ಗಡಿಬೆಳೆ ನಾವು ಹೊಲ ಸುತ್ತಲೂ ಹಾಕಬೇಕು. ಅದು 2 ಸಾಲು ಗುತ್ತುಗುತ್ತವಾಗಿ ನಾಟಿ ಮಾಡೋಕ್ಕಿಂತ 15 ದಿನ ಮುಂಚೆನೆ ಅದು ಹಾಕಬೇಕು. ಆಮೇಲೆ ಸಸಿಗಳನ್ನು ನಾಟಿ ಮಾಡಬೇಕು. ನಾಟಿ ಮಾಡೋಕ್ಕಿಂತ ಮುಂಚೆ ಪ್ರೋಟ್ರೇನಲ್ಲಿ ಸಾಮಾನ್ಯವಾಗಿ ಎಲ್ಲ ಸಸಿಗಳನ್ನು ಬಳಸ್ತಾರೆ. ನಾಟಿ ಮಾಡೋಕ್ಕಿಂತ ಮುಂಚೆನೂ ಕೂಡ ಒಂದು ಅಂತರ್ವ್ಯಾಪಿ ಕೀಟನಾಶಕ, ಉದಾಹರಣೆಗೆ ಥಯೋಮೆತಾಕ್ಸಿಮ್, 1/2 ಗ್ರಾಂ 1 ಲೀಟರ್ ನೀರಿಗೆ ಹಾಕಿಬಿಟ್ಟು ಸರಿಯಾಗಿ ಸಿಂಪಡಣೆ ಮಾಡಿದ ನಂತರ ಸಸಿಗಳನ್ನು ಮೇನತಾಕಿಗೆ ನಾಟಬೇಕು. ನಂತರದ ಹಂತದಲ್ಲಿ ಕೀಟವಾಹಕಗಳನ್ನು ಆಕರ್ಷಣೆ ಮಾಡಕ್ಕೆ ಬೇರೆ ಬೇರೆ ಟ್ರಾಪ್ಸ್ ಅಂತ ಸಿಗ್ತವೆ. ಆ ಟ್ರಾಪ್ಸ್ಗಳು ತೋಟದಲ್ಲಿ ಹಾಕಬೇಕು. ಅವು ಯಾವ್ದಂದ್ರೆ ಹಳದಿ ಅಂಟಿನ ಬಲೆ ಅಂತ ಕರಿತೀವಿ, ಹಳದಿ ಅಂಟಿನ ಬಲೆ ಮತ್ತು ನೀಲಿ ಅಂಟಿನ ಬಲೆ. ಹಳದಿ ಅಂಟಿನ ಬಲೆ ಬಿಳಿ ನೊಣಗೆ ಆಕರ್ಷಣೆ ಮಾಡಿ ಅದಕ್ಕೆ ಬಂದು ಕೂತ್ಕೊಂಡಂಗೆ ಮಾಡುತ್ತೆ. ನೀಲಿ ಅಂಟಿನ ಬಳೆ ಥ್ರಿಪ್ಸ್ ನುಷಿಗೆ ಆಕರ್ಷಣೆ ಮಾಡಿ ಅದರ ಮೇಲೆ ಬಂದು ಕುಂತು ಸಾಯಿತಾವೆ. ರೋಗದ ಪ್ರಮಾಣ ಕಡಿಮೆ ಇದ್ರೆ ಬೇವಿನ ಎಣ್ಣೆಯನ್ನು ನಾವು ಉಪಯೋಗ ಮಾಡ್ಕೋಬೇಕು. ಬೇವಿನ ಎಣ್ಣೆ 10,000 ನೀವು ಉಪಯೋಗ ಮಾಡ್ಬೇಕಂದ್ರೆ 2 ಮಿಲಿ 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕು. ಅಥವಾ ಬೇವಿನ ಎಣ್ಣೆ 50,000 PPM ಕೂಡ ಸಿಗ್ತದೆ, ಅದು 1 ಮಿಲಿ 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕು. ಟೊಮ್ಯಾಟೊ ಬಹು ದಿನ ಬೆಳೆ ಇರೋದ್ರಿಂದ, 1-4 ತಿಂಗಳ ನಮ್ಮ ಫೀಲ್ಡ್ ಅಲ್ಲಿ ಆ ಬೆಳೆ ಇರೋದ್ರಿಂದ ನಮಗೆ ಸುಮಾರು 3-4 ಕೀಟನಾಶಕಗಳ ಸಿಂಪಡಣೆ ಬೇಕಾಗಿರುತ್ತದೆ. ಅಸಿಫೇಟ್ ಅಂತ ಸಿಗ್ತದೆ, ಅದು 1 ಗ್ರಾಂ 1 ಲೀಟರ್ ನೀರಿಗೆ ಹಾಕಬೇಕು. ಅಥವಾ ಥಯೋಮೆತಾಕ್ಸಿಮ್ 1/2 ಗ್ರಾಂ 1 ಲೀಟರ್ ನೀರಿಗೆ ಹಾಕಬೇಕು. ಅಥವಾ ಡೈಫೆನ್ಥೂರಾನ್ 1 ಗ್ರಾಂ 1 ಲೀಟರ್ ನೀರಿಗೆ ಹಾಕಿಬಿಟ್ಟು ಸಿಂಪಡಣೆ ಮಾಡಬೇಕು. ಒಂದು ಸಿಂಪಡಣೆ ಆದ್ಮೇಲೆ 15 ದಿನ ಅವಧಿ ಒಂದು ಗ್ಯಾಪ್ ಕೊಟ್ಬಿಟ್ಟು ಇನ್ನೊಂದು ಸಿಂಪಡಣೆ ತಗಬೇಕು. ಈ ತರ ಮಾಡೋದ್ರಿಂದ ಟೊಮ್ಯಾಟೊ ಬೆಳೆಯಲ್ಲಿ ಬರುವಂತ ವೈರಸ್ ರೋಗಗಳನ್ನು ನಾವು ನಿರ್ವಹಣೆ ಮಾಡಬೇಕು. ಹೀರೆಕಾಯಿಗೆ ಬಾಧಿಸತಕ್ಕಂತ ಪ್ರಮುಖ ರೋಗಗಳು ಯಾವುವು ಮತ್ತು ನಿರ್ವಹಣೆ ಯಾವ ರೀತಿ ಮಾಡ್ಬೇಕಂತೀರಿ? ಹೀರೆಕಾಯಿ ಕೂಡ ಒಂದು ಪ್ರಮುಖ ಬೆಳೆಯಾಗಿದೆ ಈ ಭಾಗದ್ದು. ಅದರಲ್ಲಿ ಒಂದು ನಂಜಾಣು ರೋಗ ಬಹಳ ಅಪಾಯಕಾರಿಯಾಗಿ ಬರ್ತಾ ಇದೆ. ಆ ನಂಜಾಣು ರೋಗದ ಹೆಸರು ಹಳದಿ ನಂಜು ರೋಗ, ಇಂಗ್ಲಿಷ್ ಅಲ್ಲಿ ಅದಕ್ಕೆ ಗೋಲ್ಡನ್ ಎಲ್ಲೋ ಮೊಸಾಯಿಕ್ ವೈರಸ್ ಅಂತ ಕರಿತೀವಿ. ಇದು ಕೂಡ ಪ್ರಸಾರ ಆಗೋದು ಬಿಳಿ ನೊಣದಿಂದ. ಹಳದಿ ಬಣ್ಣದು ದೊಡ್ಡ ದೊಡ್ಡದಾಗಿ ಮಚ್ಚೆ ಎಲೆ ಮೇಲೆ ಬರ್ತವೆ, ನಂತರ ಇಡೀ ಎಲೆನು ಹಳದಿ ಆಗ್ತದೆ, ನಂತರ ಇಡೀ ಬಳ್ಳಿನೂ ಕೂಡ ಹಳದಿ ಕಲರ್ ಆಗುತ್ತೆ. ಈ ಹಳದಿ ಬಣ್ಣ ನಾವು ದೂರದಿಂದ ನೋಡಿದ್ರೂ ಕೂಡ ಇದು ಹಳದಿ ರೋಗ ಅಂತ ನಾವು ಕಂಡು ಹಿಡಿಯಬಹುದು. ಆಮೇಲೆ ಇದರದ್ದು ನಿರ್ವಹಣೆ ಬಹಳ ಮುಖ್ಯ. ಸಮಗ್ರ ಹತೋಟಿ ಕ್ರಮಗಳನ್ನು ಬಳಸಿಬಿಟ್ಟು ಈ ರೋಗ ನಾವು ಹತೋಟಿ ಮಾಡಬಹುದು. ಸಮಗ್ರ ರೋಗ ಹತೋಟಿ ಕ್ರಮಗಳಲ್ಲಿ ಮೊದಲನೇದಾಗಿ ಬರೋದು ಬೀಜೋಪಚಾರ. ಬಿತ್ತನೆ ಮಾಡೋಕ್ಕಿಂತ ಮೊದಲು ಬೀಜೋಪಚಾರ 4 ಗ್ರಾಂ ಇಮಿಡಾಕ್ಲೋಪ್ರಿಡ್ 1 ಕೆಜಿಗೆ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಇದು ಒಂದು ಪದ್ಧತಿ. ಎರಡನೆಯದು ಬೇವಿನ ಹಿಂಡಿನೂ ಕೂಡ ನಾವು ತೋಟಗಳಿಗೆ ಬಳಸಬೇಕು. ಬೇವಿನ ಹಿಂಡಿ ಆದರೆ 200 ಕೆಜಿ 1 ಎಕರೆಗೆ ಬೇವಿನ ಹಿಂಡಿ ಬಳಸಬೇಕು. ಮೂರನೆಯದು ಈ ಬೆಳೆಯಲ್ಲಿ ಗಡಿ ಬೆಳೆಯಾಗಿ ಎತ್ತರಕ್ಕೆ ಬೆಳೆಯುವಂತ ಒಂದು ಬೆಳೆ ಉಪಯೋಗ ಮಾಡ್ಕೋಬೇಕು. ಎತ್ತರಕ್ಕೆ ಬೆಳೆಯೋದು ನಮ್ದು ಸಜ್ಜೆ ಬೆಳೆ ಜೊತೆಗೆ ಆಫ್ರಿಕನ್ ಟಾಲ್ ಮೇಜ್ ಅಂತ ಇನ್ನೊಂದು ಬೆಳೆ ಸಿಗ್ತದೆ. ಸುತ್ತಲೂ ಗಡಿಯ ಬೆಳೆಯಾಗಿ ಗುತ್ತುಗುತ್ತುವಾಗಿ ನಾಟಿ ಅಥವಾ ಬಿತ್ತನೆ ಮಾಡೋಕ್ಕಿಂತ 15 ದಿನ ಮುಂಚೆ ಗಡಿ ಬೆಳೆಯಾಗಿ ಸುತ್ತಲೂ ಇದನ್ನು ಹಾಕಬೇಕು. ನಂತರದ ಹಂತದಲ್ಲಿ ಬಿತ್ತನೆ ಆದ್ಮೇಲೆ ಮೊಳಕೆ ಬರ್ತದೆ, ಮೊಳಕೆ ಬಂದಾದ್ಮೇಲೆ ಸಸಿ ಬರ್ತವೆ. ಆ ಹಂತದಲ್ಲಿ ನಾವು ಅಂಟಿನ ಬಲೆಗಳು ಟ್ರಾಪ್ಸ್ ಅಂತ ಕರಿತೀವಿ, ಅದನ್ನು ನಾವು ಉಪಯೋಗ ಮಾಡ್ಕೋಬೇಕು. ಹಳದಿ ಬಣ್ಣದ ಅಂಟಿನ ಬೆಳೆಗಳು ಬಿಳಿ ನೊಣಕ್ಕೆ ಆಕರ್ಷಣೆ ಮಾಡ್ತವೆ. ಅದಾದ್ರೆ 1 ಎಕರೆಗೆ 20 ಕನಿಷ್ಠ, ಅದಕ್ಕಿಂತ ಜಾಸ್ತಿ ಹಾಕಿದ್ರು ಅದರಿಂದ ಏನು ತೊಂದರೆ ಇಲ್ಲ. ಜೊತೆಗೆ ಬೇರೆ ಬೇರೆ ಪದ್ಧತಿಗಳನ್ನು ಕೂಡ ನಾವು ಉಪಯೋಗ ಮಾಡ್ಕೋಬೇಕು. ಒಂದು ಬೇವಿನ ಎಣ್ಣೆಯು ಉಪಯೋಗ ಮಾಡ್ಕೋಬೇಕು. ಅದು 10,000 PPM ಅಥವಾ 50,000 PPM ಸಿಗುತ್ತೆ. 10,000 PPM ಆದ್ರೆ 2 ಮಿಲಿ 1 ಲೀಟರ್ ನೀರಿಗೆ ಉಪಯೋಗ ಮಾಡಬೇಕು. 50,000 ಆದ್ರೆ 1 ಮಿಲಿ ಉಪಯೋಗ ಮಾಡಬೇಕು, ಯಾವ್ದಾದ್ರು ಒಂದು ಸರಿಗೆ. ಜೊತೆಗೆ ಜೈವಿಕ ವಿಧಾನದಲ್ಲಿ ಈ ಕೀಟಗಳನ್ನು ತಿಂದು ನಾಶ ಮಾಡುವಂತ ಶಿಲೀಂಧ್ರಗಳು ಇದಾವೆ, ಆ ಶಿಲೀಂಧ್ರಗಳನ್ನು ನಾವು ಉಪಯೋಗ ಮಾಡ್ಕೋಬೇಕು. ಬೆಳೆ ಅವಧಿಯಲ್ಲಿ 1 ಅಥವಾ 2 ಸಿಂಪಡಣೆ ಅದನ್ನು ಕೂಡ ತಗೋಬೇಕು. ಬಿವೇರಿಯಾ ಬ್ಯಾಸಿಯಾನ ಅಂತ ಸಿಗುತ್ತೆ, ಅದು 1 ಲೀಟರ್ ನೀರಿಗೆ 5 ಮಿಲಿ ಹಾಕೊಂಡ್ಬಿಟ್ಟು ಸರಿಯಾಗಿ ಗಿಡಗಳಿಗೆ ಸಿಂಪಡಣೆ ಮಾಡ್ಕೋಬೇಕು. ಎರಡನೇ ಸಿಂಪಡಣೆಯಾಗಿ ವರ್ಟಿಸಿಲಿಯಂ ಲೆಕ್ಯಾನಿ ಅಥವಾ ಲೆಕ್ಯಾನಿಸಿಲಿಯಂ ಲೆಕ್ಯಾನಿ ಅಂತ ಅದರದು ಹೆಸರು ಬದಲಾಗಿದೆ. ಅದು ಆದರೂ ಕೂಡ ಅಷ್ಟೇ, 1 ಲೀಟರ್ ನೀರಿಗೆ 5 ಮಿಲಿ ಹಾಕಿಬಿಟ್ಟು ಒಂದು ಸಿಂಪಡಣೆ ತಗಬೇಕು. ಒಂದು ಬೆಳೆ ಅವಧಿಯಲ್ಲಿ 2 ಜೈವಿಕ ವಿಧಾನಗಳನ್ನು ಕೂಡ ಬಳಸ್ಕೋಬೇಕು. ಜೊತೆಗೆ ಬೇವಿನ ಹಿಂಡಿ ಮಾಡಿದ್ವಿ. ಈಗ ಕೊನೆ ಹಂತದಲ್ಲಿ ನಾವು ಕೀಟನಾಶಕಗಳನ್ನು ಕೂಡ ಬಳಸ್ಕೋಬೇಕು. ಅದು ಏನೇನು ಕೀಟನಾಶಕಗಳು ಅಂದ್ರೆ, ಒಂದು ಡೈಫೆನ್ಥ್ಯೂರಾನ್ ಅಂತ ಕೀಟನಾಶಕ, ಅದು 1 ಗ್ರಾಂ 1 ಲೀಟರ್ ನೀರಿಗೆ, ಅಥವಾ ಅಸಿಫೇಟ್ ಕೀಟನಾಶಕ, ಅದು 1 ಗ್ರಾಂ 1 ಲೀಟರ್ ನೀರಿಗೆ, ಅಥವಾ ಅಸಿಟ್ಯಾಂಪ್ರಿಡ್ 1/2 ಗ್ರಾಂ 1 ಲೀಟರ್ ನೀರಿಗೆ ಹಾಕಿಬಿಟ್ಟು ಸಿಂಪಡಣೆ ಮಾಡಬೇಕು. ಆಮೇಲೆ ಒಂದು ಸಿಂಪಡಣೆ ಆದ್ಮೇಲೆ 15 ದಿನ ಒಂದು ಗ್ಯಾಪ್ ಕೊಡಬೇಕು. ಅವಧಿ ನಂತರ 2ನೇ ಸಿಂಪಡಣೆ ತಗಬೇಕು. ಈ ತರ ಮಾಡೋದ್ರಿಂದ ಹೀರೆಕಾಯಲ್ಲಿ ಬರುವಂತ ಹಳದಿ ನಂಜು ರೋಗದ ಸಮಗ್ರವಾಗಿ ಹತೋಟಿ ಮಾಡಬಹುದು. ಬೀನ್ಸ್ ಬೆಳೆಗೆ ಏನ್ ಬರ್ತದೆ ಅಂತೀರಿ? ಬೇಸಿಗೆ ಹಂಗಾಮಿನಲ್ಲಿ ಅದರಲ್ಲಿ ಕೂಡ ಒಂದು ಪ್ರಮುಖ ರೋಗ ಬರುತ್ತೆ, ಅದಕ್ಕೆ ಸಾಮಾನ್ಯ ಹಳದಿ ರೋಗ ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ಅದಕ್ಕೆ ಕಾಮನ್ ಬೀನ್ ಮೊಸಾಯಿಕ್ ವೈರಸ್ ಅಂತ ಕರಿತೀವಿ. ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿ ಹಾವಳಿ ಜಾಸ್ತಿ ಆಗಿದೆ. ಬೇಸಿಗೆ ಹಂಗಾಮಿನಲ್ಲಿ ಇದರದ್ದು ಹಾವಳಿ ಸ್ವಲ್ಪ ಜಾಸ್ತಿ. ಇದರದ್ದು ಪ್ರಮುಖ ಲಕ್ಷಣ ತಮಗೆ ತಿಳಿಸಬೇಕಂದ್ರೆ, ಇಲ್ಲಿನೂ ಕೂಡ ಇಂಗ್ಲಿಷ್ ಅಲ್ಲಿ ಮೊಸಾಯಿಕ್ ಅಂತ ಕರಿತೀವಿ. ಮೊಸಾಯಿಕ್ ಅಂದ್ರೆ ಹಳದಿ ಮತ್ತು ಹಸಿರು ಬಣ್ಣ ಮಿಶ್ರಣವಾಗಿ ಬರುವುದು ಎಲೆ ಮೇಲೆ. ಆ ತರ ಆಗ್ಬಿಟ್ಟು ಇಡೀ ಎಲೆನೂ ಹಳದಿ ಆಗ್ತದೆ, ನಂತರದ ಇಡೀ ಬಳ್ಳಿನೂ ಕೂಡ ಹಳದಿ ಆಗುತ್ತೆ. ಈ ರೋಗ ತರುವಂತ ನಂಜಾಣು ಕಾಮನ್ ಬೀನ್ ಮೊಸಾಯಿಕ್ ವೈರಸ್ ಅಂತ ಇರೋದ್ರಿಂದ ಇದಕ್ಕೆ ಸಾಮಾನ್ಯ ಹಳದಿ ರೋಗ ಅಂತ ಕರೀತಾರೆ. ಆ ಬೀನ್ಸ್ 2 ತಳಿಗಳು ಬಳಸ್ತಾರೆ, ಒಂದು ಗಿಡ್ಡ ಬೀನ್ಸ್, ಇನ್ನೊಂದು ಪೋಲ್ ಬೀನ್ಸ್ ಅಂತ ಬೆಳೆಸ್ತಾರೆ. ಈ ಗಿಡ್ಡ ಬೀನ್ಸ್ ಅಲ್ಲಿನೂ ಕೂಡ ಅಷ್ಟೇ ರೋಗ ಬರ್ತದೆ, ಜೊತೆಗೆ ಪೋಲ್ ಬೀನ್ಸ್ ಅಲ್ಲಿನೂ ಕೂಡ ಅಷ್ಟೇ ರೋಗ ಬರೋದ್ರಿಂದ ಎರಡೂ ತರ ಬೀನ್ಸ್ ಅಲ್ಲಿನೂ ಕೂಡ ನಾವು ಸಮಗ್ರವಾಗಿ ಹತೋಟಿ ಕ್ರಮಗಳನ್ನು ತಗೋಳೋದು ಬಹಳ ಅವಶ್ಯ. ಅದು ಕೂಡ ಬೇಸಿಗೆ ಹಂಗಾಮಿನಲ್ಲಿ ಬೇರೆ ಬೇರೆ ಹತೋಟಿ ಕ್ರಮಗಳಲ್ಲಿ ಬೀಜೋಪಚಾರ ಬರುತ್ತದೆ. ಬೀಜೋಪಚಾರ ನಾವು ಇಮಿಡಾಕ್ಲೋಪ್ರಿಡ್ 4 ಗ್ರಾಂ 1 ಕೆಜಿ ಬೀಜಕ್ಕೆ ಉಪಯೋಗ ಮಾಡಿ ಬಿತ್ತನೆ ಮಾಡಬೇಕು. ಬಿತ್ತನೆ ಮಾಡೋಕ್ಕಿಂತ 15 ದಿನ ಮುಂಚೆ ಗಡಿ ಬೆಳೆಯಾಗಿ ಮುಸ್ಕಿನ್ ಜೋಳ ಅಥವಾ ಜೋಳ ಅಥವಾ ಸಜ್ಜೆ 2 ಸಾಲು ಗುತ್ತುಗುತ್ತುವಾಗಿ 15 ದಿನ ಮುಂಚೆ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಹಾಕಬೇಕು. ನಂತರ ಬಿತ್ತನೆ ಮಾಡ್ಕೋಬೇಕು. ಸಸಿ ಬೆಳೆ ಬೇರೆ ಬೇರೆ ಹಂತದಲ್ಲಿ ಆವಾಗ ನಾವು ಹಳದಿ ಅಂಟಿನ ಬಳೆಗಳು ಅಂತವೆಲ್ಲನೂ ನಾವು ಬಳಸಬೇಕು. ಅದು ಎಷ್ಟಾಗಬೇಕಂದ್ರೆ 1 ಎಕರೆಗೆ ಕನಿಷ್ಠ 20 ಆಗಬೇಕು. ಅದಕ್ಕಿಂತ ಜಾಸ್ತಿ ಹಾಕಿದ್ರು ಏನು ತೊಂದರೆ ಇಲ್ಲ. ಆ ಅಂಟಿನ ಬಳೆಗಳು ರ್ಯಾಂಡಮ್ ಆಗಿ ಹಾಕಬೇಕು, ಒಂದೇ ಸಾಲಲ್ಲಿ ಬರಂಗೆ ಹಾಕಬಾರದು. ಎಲ್ಲೇ ನಿಂತರು ನಿಮಗೆ ಅದು ಒಂದೇ ತರ ಕಾಣಬಾರದು. ಬೇವಿನ ಎಣ್ಣೆಯ ಸಿಂಪರಣೆ ನಮ್ಮ ಬೆಳೆಗಳಲ್ಲಿ ಅತಿ ಅವಶ್ಯ. ಏನಕ್ಕಂದ್ರೆ ಬೇವಿನ ಎಣ್ಣೆ ಅದು ರಿಪಲೆಂಟ್ ಆಗಿ ಕೆಲಸ ಮಾಡ್ತದೆ. ರಿಪಲೆಂಟ್ ಅಂದ್ರೆ ಕೀಟ ಎಲ್ಲಿಂದ ಬರ್ತಾ ಇದ್ರು ಕೂಡ ಅದರದ್ದು ವಾಸನೆಯನ್ನು ಕಂಡುಬಿಟ್ಟು ಅದು ಬೇರೆ ಕಡೆಗೆ ಹಾರೋಗ್ತದೆ. ಆ ರಿಪಲೆಂಟ್ ಒಂದು ಆಕ್ಷನ್ ಇರೋದ್ರಿಂದ ಬೇವಿನ ಎಣ್ಣೆಯನ್ನು ಉಪಯೋಗ ಮಾಡೋದು ಬಹಳ ಮುಖ್ಯ. ಬೇವಿನ ಎಣ್ಣೆ ಅಜಾಡಿರಸ್ಟಿನ್ ಅಂತ ಸಿಗ್ತದೆ, ಅದು ಬೇರೆ ಬೇರೆ ಕಾನ್ಸಂಟ್ರೇಷನ್ ಅಲ್ಲಿ ಸಿಗ್ತದೆ. 1,000 ಮತ್ತು 50,000 PPM ಅಲ್ಲಿ ಸಿಗ್ತದೆ. 10,000 PPM ಬೇವಿನ ಎಣ್ಣೆ ನೀವು ಉಪಯೋಗ ಮಾಡ್ಕಂದ್ರೆ 2 ಮಿಲಿ 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕು. 50,000 ಆದ್ರೆ 1 ಮಿಲಿ 1 ಲೀಟರ್ ನೀರಿಗೆ ಹಾಕಿಬಿಟ್ಟು ಸಿಂಪಡಣೆ ಮಾಡಬೇಕು. ಆಮೇಲೆ ಇನ್ನೊಂದು ಜೈವಿಕ ವಿಧಾನಗಳನ್ನು ಕೂಡ ನಾವು ನಮ್ಮ ಬೆಳೆಯಲ್ಲಿ ನಾವು ಉಪಯೋಗ ಮಾಡ್ಕೋಬೇಕು. ಇಲ್ಲಿ ಜೈವಿಕ ವಿಧಾನದಲ್ಲಿ ಬೇರೆ ಬೇರೆ ಶಿಲೀಂಧ್ರಗಳಿದಾವೆ, ಆ ಶಿಲೀಂಧ್ರಗಳು ಕೀಟವಾಕನ್ನು ತಿಂದು ಬಿಟ್ಟು ಸಾಯಿಸ್ತವೆ. ಅವು ಯಾವ್ಯಾವ್ದಂತ ಕೇಳಿದ್ರೆ, ಬಿವೇರಿಯ ಬ್ಯಾಸಿಯಾನ ಅಂತ ಒಂದು ಶಿಲೀಂಧ್ರ ಇದೆ, ಅದು ಜೈವಿಕ ಕೀಟನಾಶಕ ಅಂತ ಕರಿತೀವಿ. ಬಿವೇರೆ ಬ್ಯಾಸಿಯಾನ 5 ml 1 ಲೀಟರ್ ನೀರಿಗೆ ಹಾಕ್ಬಿಟ್ಟು ಸರಿಯಾಗಿ ಬೆಳೆಗೆ ಸಿಂಪಡಣೆ ಮಾಡ್ಕೋಬಹುದು. ಒಂದ್ ಸಿಂಪಡಣೆ. ಎರಡನೇ ಸಿಂಪಡಣೆ, ಬಿವೇರೆ ಬ್ಯಾಸಿಯಾನ ಮಾಡಿದ ಒಂದು 15 ದಿನ ಆದ್ಮೇಲೆ ಇನ್ನೊಂದು ವರ್ಟಿಸಿಲಿಯಂ ಲೆಕ್ಯಾನಿ ಅಂತ ಸಿಗುತ್ತೆ, ಅದು ಕೂಡ 5 ml 1 ಲೀಟರ್ ನೀರಿಗೆ ಹಾಕ್ಬಿಟ್ಟು ಸಿಂಪಡಣೆ ಮಾಡಬೇಕು. ತದನಂತರ ಬೆಳೆ ಕೊನೆ ಹಂತದಲ್ಲಿ ಈ ರೋಗದ ತೀವ್ರತೆ ಜಾಸ್ತಿ ಆದಾಗೆಲ್ಲ ನಾವು ಕೀಟನಾಶಕಗಳನ್ನು ಬಳಸ್ಕೋಬೇಕು. ಆ ಕೀಟನಾಶಕಗಳದ್ದು ಒಂದು 3-4 ಸಿಂಪಡಣೆ ಬೇಕಾಗಿರ್ತದೆ 15 ದಿನ ಅಂತರದಲ್ಲಿ. ಅದು ಕೀಟನಾಶಕಗಳು ಒಂದು ಇಮಿಡಾಕ್ಲೋಪ್ರಿಡ್ 1/2 ml 1 ಲೀಟರ್ ನೀರಿಗೆ, ಅಥವಾ ಥಯೋಮೆಥಾಕ್ಸಾಮ್ 1/2 gram 1 ಲೀಟರ್ಗೆ, ಅಥವಾ ಅಸಿಟ್ಯಾಂಪ್ರಿಡ್ ಅದು ಕೂಡ 1/2 gram 1 ಲೀಟರ್ ನೀರಿಗೆ ಹಾಕಿಬಿಟ್ಟು ಬೆಳೆ ಹಂತವಾಗಿ ನಾವು ಸಿಂಪಡಣೆ ಮಾಡ್ಕೋಬೇಕು. ಒಂದು ಸಿಂಪಡಣೆ ಆದ್ಮೇಲೆ 15 ದಿನ ಅವಧಿ ನೀವು ಗ್ಯಾಪ್ ಕೊಡಬೇಕು, ನಂತರ ಇನ್ನೊಂದು ಸಿಂಪಡಣೆ ತಗಬೇಕು. ಜೊತೆಗೆ ಒಂದೇ ಕೀಟನಾಶಕ ಒಂದು ಸರಿಗೆ ನೀವು ಸಿಂಪಡಣೆ ಮಾಡಬೇಕು. ಈ ತರ ಮಾಡೋದ್ರಿಂದ ನಮ್ಮ ಬೀನ್ಸ್ ಅಥವಾ ಹುರುಳಿಕಾಯಿಯಲ್ಲಿ ಬರುವಂತ ಈ ಒಂದು ಅಪಾಯಕಾರಿ ರೋಗವನ್ನು ನಾವು ಹತೋಟಿಯಲ್ಲಿ ಇಟ್ಕೋಬಹುದು. ಇನ್ನು ಬದನೆ ಬೆಳೆಯಲ್ಲಿ ಬರ್ತಕ್ಕಂತ ರೋಗಗಳು ಯಾವುವು ಮತ್ತು ನಿರ್ವಹಣೆ ಯಾವ ರೀತಿ ಮಾಡ್ಬೇಕಂತೀರಿ? ಬದನೆ ಬೆಳೆಯಲ್ಲಿ ಸಾಮಾನ್ಯವಾಗಿ ಬರುವಂತ ರೋಗಗಳು ಸ್ವಲ್ಪ ಕಡಿಮೆ. ಅದರಲ್ಲಿ ಬರೋದು ಒಂದು ಚುಕ್ಕೆ ರೋಗ ಬರ್ತದೆ, ಅದು ಕೂಡ ಆಲ್ಟರ್ನೇರಿಯಾ ಸ್ಪೀಶೀಸ್ ಅನ್ನೋ ಒಂದು ಶಿಲೀಂಧ್ರದಿಂದ ಬರ್ತದೆ. ಸಾಮಾನ್ಯವಾಗಿ ಬದನೆ ಬೆಳೆಯಲ್ಲಿ ಬೇಸಿಗೆ ಹಂಗಾಮಿನಲ್ಲಿ ಕೀಟದ ಹಾವಳಿ ಜಾಸ್ತಿ, ರೋಗದ ಹಾವಳಿ ಕಡಿಮೆ. ಆದ್ರೂ ಒಂದು ರೋಗ ಇದಕ್ಕೆ ಬರುತ್ತೆ ಬೇಸಿಗೆ ಹಂಗಾಮಿನಲ್ಲಿ, ಅದು ಚುಕ್ಕೆ ರೋಗ. ಚುಕ್ಕೆ ರೋಗ ಚುಕ್ಕೆ ರೂಪದಲ್ಲಿ ಬರ್ತದೆ. ಸಾಮಾನ್ಯವಾಗಿ ಚುಕ್ಕೆ ರೋಗದ ಹಾವಳಿ ಬೆಳೆ ತುಂಬಿಕೊಂಡು ಆದ್ಮೇಲೆ, ನೀವೇನಾದರೂ ಸ್ವಲ್ಪ ನೀರು ಜಾಸ್ತಿ ಪ್ರಮಾಣದಲ್ಲಿ ಕೊಟ್ಟರೆ ಬೆಳೆ ತುಂಬಿಕೊಂಡು ಆದ್ಮೇಲೆ ಅಲ್ಲಿ ಮೈಕ್ರೋ ಕ್ಲೈಮೇಟ್ ಅಂತ ಉತ್ಪತ್ತಿ ಆಗ್ತದೆ. ತಂಪವಾದ ವಾತಾವರಣ ಉತ್ಪತ್ತಿ ಆದಮೇಲೆ ಅದರ ರೋಗದು ಹಾವಳಿ ಸ್ವಲ್ಪ ಜಾಸ್ತಿ ಆಗ್ತದೆ. ಅದರದ್ದು ಅಪಾಯಕಾರಿ ಹಂತ ಏನಂದರೆ, ಚುಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಇದ್ದರೆ ಏನೂ ಆಗೋದಿಲ್ಲ, ಚುಕ್ಕೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬಂದರೆ ಇಡೀ ಎಲೆಯನ್ನು ಕವರ್ ಆಗಿಬಿಟ್ಟು ಎಲೆ ಉದುರಿದ್ದೆ ನಮ್ಮ ಇಳುವರಿ ಕುಂಠಿತ ಆಗುತ್ತೆ. ಅದನ್ನೆಲ್ಲ ಸ್ವಲ್ಪ ನೋಡ್ಕೊಂತ ಇದ್ದು ಪ್ರಮಾಣ ಸ್ವಲ್ಪ ಜಾಸ್ತಿ ಆದರೆ ರೋಗದು ಶಿಲೀಂಧ್ರನಾಶಕಗಳನ್ನು ಬಳಸಬೇಕು. 2 ಶಿಲೀಂಧ್ರನಾಶಕದ ಸಿಂಪಡಣೆಯಿಂದ ಈ ರೋಗ ನಾವು ಹತೋಟಿ ಮಾಡಬಹುದು. ಒಂದು ಹೆಕ್ಸಾಕೊನಾಜೋಲ್ ಅಂತ ಬರ್ತದೆ, ಅದು ಆದರೆ 1 ml 1 ಲೀಟರ್ ನೀರಿಗೆ ಹಾಕ್ಬಿಟ್ಟು ಸಿಂಪಡಣೆ ಮಾಡ್ಕೋಬೇಕು. 15 ದಿನ ಆದ ನಂತರ ಇನ್ನೊಂದು ಡೈಫೆನ್ಕೊನಾಜೋಲ್ ಅಂತ ಸಿಗುತ್ತೆ, ಅದು ಕೂಡ 1 ml 1 ಲೀಟರ್ ನೀರಿನಲ್ಲಿ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಬದನೆಯಲ್ಲಿ ಈ ರೋಗದ ತೀವ್ರತೆ ನಾವು ಕಡಿಮೆ ಮಾಡಬಹುದು. ಬೆಂಡೆ ಬೆಳೆಯಲ್ಲಿ ಏನೇನು ರೋಗ ಬರ್ತಾವೆ ಮತ್ತು ನಿರ್ವಹಣೆ ಯಾವ ರೀತಿ ಮಾಡ್ಬೇಕಂತೀರಿ? ಬೆಂಡೆ ಬೆಳೆಯನ್ನು ಕೂಡ ಆದಷ್ಟು ಜಾಸ್ತಿ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಬೆಳೀತಾರೆ. ಈ ಬೆಳೆಗೂ ಕೂಡ ಒಂದು ಅಪಾಯಕಾರಿ ಜಾಣು ರೋಗ ಬರ್ತದೆ, ಅದಕ್ಕೆ ಹಳದಿ ನಂಜು ರೋಗ ಅಂತಲೂ ಕರಿತೀವಿ. ಇಂಗ್ಲಿಷಲ್ಲಿ ಇದಕ್ಕೆ ಬೆಂಡಿ ಯೆಲ್ಲೋ ವೇನ್ ಮೊಸಾಯಿಕ್ ನಂಜಾಣು ಅಥವಾ ಬೆಂಡಿ ಯೆಲ್ಲೋ ವೇನ್ ಮೊಸಾಯಿಕ್ ವೈರಸ್ ಅಂತ ಕರಿತೀವಿ. ಈ ರೋಗದ ಹೆಸರಿನಲ್ಲಿನೇ ಲಕ್ಷಣಗಳಿದ್ದಾವೆ. ಯೆಲ್ಲೋ ವೇನ್ ಮೊಸಾಯಿಕ್ ಅಂದರೆ ನರಗಳು ಎಲ್ಲಾನು ಹಳದಿ ಆಗ್ತವೆ, ನರಗಳು ಇರುವಂತ ಮಧ್ಯದಲ್ಲಿ ಇರುವಂತ ಭಾಗ ಹಸಿರು ಕಲರ್ ಆಗಿರ್ತದೆ. ಇದು ಪ್ರಮುಖ ಲಕ್ಷಣ. ಎರಡನೇ ಪ್ರಮುಖ ಲಕ್ಷಣ, ಬೆಳೆ ಬೆಳವಣಿಗೆ ಕುಂಠಿತ ಆಗ್ತದೆ, ಗಿಡ್ಡದಾಗಿ ಬೆಳೀತದೆ. ಮೂರನೇದು ಹೂಗಳ ಸಂಖ್ಯೆ ಕಾಯಿಗಳ ಸಂಖ್ಯೆ ಕಡಿಮೆ ಆಗ್ತದೆ. ಈಗ ಬಂದಿರುವಂತ ಬೆಳೆನಲ್ಲಿ ಏನಾದರೂ ಕಾಯಿ ಆಗಿದ್ರೆ ಆ ಕಾಯಿಗಳು ಡೊಂಕ್ ಆಗ್ತವೆ, ಮಾಲ್ ಫಾರ್ಮೇಶನ್ ಅಂತ ಕರಿತೀವಿ ನಾವು ಇಂಗ್ಲಿಷಲ್ಲಿ. ಆ ಡೊಂಕಾದ ಕಾಯಿ ಮೇಲೆನೂ ಕೂಡ ಹಳದಿ ಕಲರ್ ಮಚ್ಚೆ ಅಥವಾ ಚುಕ್ಕೆ ಅಲ್ಲಲ್ಲಿ ಕಾಣ ಬರ್ತದೆ. ಆ ಥರ ಕಾಯಿ ಮಾರ್ಕೆಟಲ್ಲಿ ಯಾರೂ ತಗೊಂಡು ತಿನ್ನಕ್ಕೆ ಇಷ್ಟಪಡೋದಿಲ್ಲ. ಇದು ಒಂದು ಇದರದ್ದು ಅಪಾಯಕಾರಿ ಹಂತ. ಇದಕ್ಕೆ ನಿರ್ವಹಣೆ ಮಾಡಬೇಕಂದ್ರೆ ಇಲ್ಲಿನೂ ಕೂಡ ನಾವು ಸಮಗ್ರವಾಗಿ ನಿರ್ವಹಣೆ ಮಾಡ್ಕೋಬೇಕು. ಸಮಗ್ರ ನಿರ್ವಹಣೆಯಲ್ಲಿ ಮೊದಲನೇದಾಗಿ ಬರೋದು ಬೀಜೋಪಚಾರ. ಬೀಜೋಪಚಾರ, ಬೆಂಡಿ ಬೀಜಗಳಿಗೆ 4 gram ಇಮಿಡಾಕ್ಲೋಪ್ರಿಡ್ ಹಾಕ್ಬಿಟ್ಟು ಬೀಜೋಪಚಾರ ಮಾಡ್ಕೋಬೇಕು. ತದನಂತರ ನೀವು ಬಿತ್ತನೆ ಮಾಡ್ಕೋಬೇಕು. ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಬೇವಿನ ಹಿಂಡಿ ಅಥವಾ ಹೊಂಗೆ ಹಿಂಡಿ 1 ಎಕರೆಗೆ 200 kg ಅಷ್ಟು ಪ್ರಮಾಣದ ನೀವು ಹಾಕಿರಬೇಕು. ಗಡಿ ಬೆಳೆಯಾಗಿ ಸುತ್ತಲೂ ಮುಸ್ಕಿನ್ ಜೋಳ, ಜೋಳ ಅಥವಾ ಸಜ್ಜೆ ಅಥವಾ ಆಫ್ರಿಕನ್ ಟಾಲ್ ಮೇಜ್ ಅಂತಲೂ ಕೂಡ ಸಿಗ್ತದೆ. ಹಳದಿ ಅಂಟಿನ ಬಲೆಗಳು ಅದು ಬಿಳಿ ನೊಣ್ಣನ್ನು ಆಕರ್ಷಣೆ ಮಾಡಿಬಿಟ್ಟು ಕೊಲ್ತವೆ. ಅದು 1 ಎಕರೆಗೆ 20 ನಂತರ ಆ ಥರ ಹಾಕಬೇಕು. ನಮ್ಮ ಬೆಳೆಯಲ್ಲಿ ಬೇವಿನ ಎಣ್ಣೆ ಅಥವಾ ಬೇವಿನ ಬೀಜದ ಕಷಾಯ ಅಥವಾ ಹೊಂಗೆ ಎಣ್ಣೆಯ ಸಿಂಪಡಣೆ ನಾವು ಇಟ್ಕೊಳ್ಳೇಬೇಕು. ಯಾಕಂದರೆ ಇವೆಲ್ಲ ಮಾಡೋದ್ರಿಂದ ಅದು ರೆಪೆಲೆಂಟ್ ಥರ ಕೆಲಸ ಮಾಡ್ತದೆ. ಜೈವಿಕ ಕೀಟನಾಶಕಗಳು ಬಿವೇರಿಯ ಬ್ಯಾಸಿಯಾನ ಅಂತ ಸಿಗುತ್ತೆ, ಜೊತೆಗೆ ವರ್ಟಿಸಿಲಿಯಂ ಲೆಕ್ಯಾನಿ ಅಂತೂ ಸಿಗುತ್ತೆ. ಅದು ಕೂಡ ನಾವು ನಮ್ಮ ಬೆಳೆಯಲ್ಲಿ ಉಪಯೋಗ ಮಾಡ್ಕೋಬೇಕು. ಬಿವೇರಿಯ ಯೂಸ್ ಮಾಡೋಂಗಿದ್ರೆ 5 ml 1 ಲೀಟರ್ ನೀರಿಗೆ ಹಾಕಿಬಿಟ್ಟು ಒಂದು ಸಿಂಪಡಣೆ ತಗೋಬೇಕು. 15 ದಿನ ನಂತರ ಇನ್ನೊಂದು ಲೆಕ್ಯಾನಿಸಿಲಿಯಂ ಲೆಕ್ಯಾನಿ ಅಥವಾ ವರ್ಟಿಸಿಲಿಯಂ ಲೆಕ್ಯಾನಿ ಅಂತಲೂ ಕರಿತೀವಿ, 5 ml 1 ಲೀಟರ್ ನೀರಿಗೆ ಹಾಕಿಬಿಟ್ಟು ಸಿಂಪಡಣೆ ಮಾಡ್ಕೋಬೇಕು. ತದನಂತರ ಬೆಳೆಯಲ್ಲಿ ರೋಗದ ಪ್ರಮಾಣ ನೋಡ್ಕೊಂಬಿಟ್ಟು ನಾವು ಅಂತರ್ವ್ಯಾಪಿ ಕೀಟನಾಶಕಗಳನ್ನು ಸಿಂಪಡಣೆ ಮಾಡ್ಕೋಬೇಕು. ಒಂದು ಇಮಿಡಾಕ್ಲೋಪ್ರಿಡ್ ಅಂತರ್ವ್ಯಾಪಿ ಕೀಟನಾಶಕ ಇದೆ, ಅದು 1/2 ml 1 ಲೀಟರ್ ನೀರಿಗೆ ಹಾಕಬೇಕು. ಎರಡನೇದು ಫಿಪ್ರೋನಿಲ್ ಅಂತ ಇನ್ನೊಂದು ಕೀಟನಾಶಕ ಇದೆ, ಅದು 1 ml 1 ಲೀಟರ್ ನೀರಿಗೆ, ಅಥವಾ ಅಸಿಟ್ಯಾಂಪ್ರಿಡ್ ಅಂತ ಕೀಟನಾಶಕ ಇದೆ, ಅದು ಕೂಡ 1/2 gram 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡ್ಕೋಬೇಕು. ಆಮೇಲೆ ಒಂದು ಸಿಂಪಡಣೆ ಮಾಡಿದ ನಂತರ ಒಂದು 15 ದಿನ ಅವಧಿಯ ನಂತರ ಇನ್ನೊಂದು ಸಿಂಪಡಣೆ ಮಾಡ್ಕೋಬೇಕು. ಆಮೇಲೆ ಒಂದು ಸಿಂಪಡಣೆಯಲ್ಲಿ ಒಂದೇ ಕೀಟನಾಶಕ ತಾವುಗಳು ಸಿಂಪಡಣೆ ಮಾಡ್ಕೋಬೇಕು. ಪ್ರಮುಖ ಅಂಶ ತಮಗೆ ನಾನು ತಿಳಿಸಬೇಕಂದ್ರೆ, ಆ ನಂಜಾಣು ರೋಗಗಳದು ಬಹಳ ಒಂದು ಅಪಾಯಕಾರಿ ಅಂತ ಅಂದ್ರೆ ಗಿಡಗಳನ್ನು ಬಂಜೆತನ ಮಾಡೋದು. ಒಂದು ತಿಂಗಳ ಒಳಗಡೆ ಏನಾರ ಬಂದ್ರೆ ಅಂತ ಗಿಡಗಳು ಬಂಜೆತನ ಆಗಿ ನಿಲ್ತವೆ. ಅಂತ ಗಿಡಗಳಿಂದ ನಮಗೆ ಏನು ಲಾಭ ಆಗೋದಿಲ್ಲ, ಹೂವನ್ನು ಬಿಡೋದಿಲ್ಲ, ಆಮೇಲೆ ಕಾಯನ್ನು ಕೊಡೋದಿಲ್ಲ. ಜೊತೆಗೆ ಅಂಥ ಗಿಡ ನಾವು ತಾಕದಲ್ಲಿ ಇಟ್ಟರೆ ಅದರಲ್ಲಿ ಕೀಟವಾಹಕಗಳನ್ನು ಸೇರ್ಕೊಂಡ್ಬಿಟ್ಟು ಬೇರೆ ಗಿಡಗಳಿಗೂ ಕೂಡ ರೋಗ ಹರಡಿಸ್ತವೆ. ಬಂಜೆತನ ಆಗಿ ನಿಂತಿರೋ ಗಿಡಗಳು ಮೊದಲನೇ ಹಂತದಲ್ಲಿ ರೋಗ ಬಂದಿರೋವಂಥ ಗಿಡಗಳು, ಅಂಥ ಗಿಡಗಳನ್ನು ನಾವು ಕಿತ್ತುಬಿಟ್ಟು ಸುಟ್ಟು ಹಾಕೋದು ಬಹಳ ಉತ್ತಮ. ಸುಟ್ಟು ಹಾಕೋಕ್ಕಿಂತ ಮುಂಚೆ ಇನ್ನೊಂದು ನಾವು ಗಮನದಲ್ಲಿ ಇಟ್ಕೋಬೇಕು, ಯಾವುದೇ ಒಂದು ಅಂತರ್ವ್ಯಾಪಿ ಕೀಟನಾಶಕ, ಉದಾಹರಣೆಗೆ ಥೈಯೋಮೆಥಾಕ್ಸಿಮ್ ಅರ್ಧ ಗ್ರಾಮ್ ಒಂದು ಲೀಟ್ರ್ ನೀರಿಗೆ ಹಾಕಿಬಿಟ್ಟು ಇವತ್ತು ಬೆಳಗ್ಗೆ ಅಥವಾ ಸಾಯಂಕಾಲ ಸಿಂಪಡಣೆ ಮಾಡಿ, ಒಂದು ದಿನ ಆದ ನಂತರ ಬೆಳಗ್ಗೆ ಅಥವಾ ಸಾಯಂಕಾಲ ಆ ಥರ ಗಿಡಗಳನ್ನು ಕಿತ್ತುಬಿಟ್ಟು ಸುಟ್ಟು ಹಾಕಿ. ಈ ಮೆಣಸಿನಕಾಯಿ ಬೆಳೆಯಲ್ಲಿ ಬರತಕ್ಕಂಥ ಪ್ರಮುಖ ರೋಗಗಳು ಮತ್ತು ನಿರ್ವಹಣೆ ಬಗ್ಗೆ ತಿಳಿಸ್ಕೊಡ್ರಿ. ಮೆಣಸಿನಕಾಯಿ ಬೆಳೆಯಲ್ಲಿನೂ ಕೂಡ ಸುಮಾರು ವೈರಾಣು ರೋಗಗಳು ಬರ್ತವೆ. ಈ ಹಂಗಾಮಿನಲ್ಲಿ ಸುಮಾರು ವೈರಾಣುಗಳು ಇದ್ದಾವೆ. ಆ ವೈರಾಣುಗಳು ಬರೋದು ಕೀಟವಾಹಕದಿಂದ. ಬೇರೆ ಬೇರೆ ಕೀಟವಾಹಕ, ಬಿಳಿ ನೊಣ ಇದೆ, ಥ್ರಿಪ್ಸ್ ನುಷಿ ಇದೆ, ಜೊತೆಗೆ ಸಸ್ಯ ಹೇನು ಕೂಡ ಇದೆ. ಎಲ್ಲನೂ ಸೇರಿ ಜೊತೆಗೆ ಎರಡು ಕೀಟದ ಬಾಧೆನೂ ಬರ್ತದೆ. ಒಂದು ಥ್ರಿಪ್ಸ್ ನುಷಿ ಜೊತೆಗೆ ಒಂದು ಯೆಲ್ಲೋ ಮೈಟ್ ಅಂತ ಕರಿತೀವಿ, ಎಲ್ಲನೂ ಸೇರಿಬಿಟ್ಟು ಒಂದು ಮುರುಡಾ ಕಾಂಪ್ಲೆಕ್ಸ್ ಅನ್ನೋದು ಒಂದು ಡಿಸಾರ್ಡರ್ ಅಥವಾ ಒಂದು ರೋಗ ಮೆಣಸಿನಕಾಯಿ ಬೆಳೆಗೆ ತರುತ್ತದೆ. ಈಗ ಒಂದು ಗಮನದಲ್ಲಿ ಇಟ್ಕೋಬೇಕು, ನಾವು ಎಲ್ಲ ರಸ ಹೀರುವಂಥ ಕೀಟಗಳನ್ನು ನಿರ್ವಹಣೆಯಲ್ಲಿ ಇಟ್ಕೋಬೇಕು, ಬೇರೆ ಬೇರೆ ಪದ್ಧತಿಗಳನ್ನು ಅಳವಡಿಸ್ಲೇಬೇಕು. ಜಾಸ್ತಿ ಪ್ರಮಾಣದಲ್ಲಿ ನಾವು ಬರೀ ಕೀಟನಾಶಕಗಳನ್ನು ಸಿಂಪಡಣೆ ಮಾಡ್ತಾ ಹೋದರೆ ಅದರಿಂದ ನಮಗೆ ಹತೋಟಿ ಸಿಗೋದು ಕಡಿಮೆ. ಒಂದು ನಂತರ ಒಂದು ಪದೇ ಪದೇ ನೀವು ಕೀಟನಾಶಕ ಬಳಸಿದರೆ ಅದರಲ್ಲಿ ನಿರೋಧಕ ಶಕ್ತಿ ಬಂದ್ಬಿಡ್ತದೆ. ಬಹಳಷ್ಟು ಹುಳುಗಳು ಇದ್ದಾವೆ ಆ ಥರ ಬಂದಿರೋದು. ಅದಕ್ಕೆ ನಾವು ಬರೀ ಕೆಮಿಕಲ್ ಅಷ್ಟೇ ಗಮನದಲ್ಲಿ ಇಟ್ಕೋಬಾರ್ದು. ಯಾವುದೇ ಬೆಳೆ ಆಗಲಿ, ಮೆಣಸಿನಕಾಯಿ ಬೆಳೆ ಆಗಲಿ, ಯಾವುದೇ ಬೆಳೆ ಆಗಲಿ, ಅದರಲ್ಲಿ ಸಮಗ್ರವಾಗಿ ಹತೋಟಿ ನಾವು ಕಂಡ್ಕೋಬೇಕು. ಸಮಗ್ರ ಹತೋಟಿಯಲ್ಲಿ ಎಲ್ಲ ರೀತಿಯಲ್ಲಿ ಪದ್ಧತಿ ಬರ್ತವೆ. ಅದೇ ರೀತಿ ಮೆಣಸಿನಕಾಯಿ ಬೆಳೆಯಲ್ಲೇನೋ ಕೂಡ ನಾವು ಮಾಡ್ಕೋಬಹುದು. ಒಂದು, ನಾಟಿ ಮಾಡೋಕ್ಕಿಂತ ಅಥವಾ ಸಸಿ ನಾಟೋಕ್ಕಿಂತ ಮುಂಚೆ ಬೇವಿನ ಹಿಂಡಿ ಹಾಕಬೇಕು. ಅದು 200 kg 1 acre ಹಾಕಬೇಕು. ಜೊತೆಗೆ ಇನ್ನೊಂದು ಅಂಶ, ಆ ಬೇವಿನ ಹಿಂಡಿಗೆ ಜೈವಿಕ ಕೀಟನಾಶಕಗಳ ಸಿಗ್ತವೆ. ಅದು ಬಿವೇರಿಯಾ ಬ್ಯಾಸಿಯಾನ ಅಂತ ಐತೆ, ವರ್ಟಿಸಿಲಿಯಂ ಲೆಕಾನಿ ಅಂತ ಐತೆ. ಜೊತೆಗೆ ಕೆಲವೊಂದು ಬೇರಿನಿಂದ ಬರುವಂತ ರೋಗಗಳನ್ನು ಬರ್ತವೆ, ಅದಕ್ಕೆ ಟ್ರೈಕೋಡರ್ಮಾ ಅಂತ ಪುಡಿ ಸಿಗ್ತದೆ. ನಾವು ಬಳಸುವಂತ ಬೇವಿನ ಹಿಂಡಿಗೆ ಅವೆಲ್ಲನು ಮಿಶ್ರಣ ಮಾಡಿಬಿಟ್ಟು, ಜೈವಿಕ ರೋಗನಾಶಕಗಳು ಪ್ಲಸ್ ಜೈವಿಕ ಕೀಟನಾಶಕಗಳನ್ನು ಎಲ್ಲ ಮಿಶ್ರಣ ಮಾಡಿಬಿಟ್ಟು ನಮ್ಮ ಭೂಮಿ ಸಿದ್ಧತೆ ಮಾಡುವಾಗ ಹಾಕಬೇಕು. ಅದು ಒಂದು ಪದ್ಧತಿ. ಎರಡನೇದು, ನಾಟಿ ಮಾಡೋಕ್ಕಿಂತ ಮುಂಚೆ ಗಡಿ ಬೆಳೆಯಾಗಿ ಸುತ್ತಲೂ ಜೋಳ, ಮುಸ್ಕಿನ ಜೋಳ ಅಥವಾ ಸಜ್ಜೆ ಹಾಕಬೇಕು. ಎರಡು ಸಾಲ ಗುತ್ತುಗುತ್ತುವಾಗಿ ಹಾಕಬೇಕು. ಇದು ಇನ್ನೊಂದು ಅಂಶ. ಗಡಿ ಬೆಳೆಯಲ್ಲಿನೂ ಕೂಡ ಇಲ್ಲೇ ಮೆಣಸಿನಕಾಯಿ ಬೆಳೆಯಲ್ಲಿ ಇನ್ನೊಂದು ರೀತಿ ಪದ್ಧತಿ ನಾವು ಮಾಡ್ಕೋಬೇಕು. ಪ್ರತಿ 10 ಸಾಲದ ನಂತರ ಒಂದು ಸಾಲು ಜೋಳ, ಮುಸ್ಕಿನ ಜೋಳ ಅಥವಾ ಸಜ್ಜೆಯನ್ನು ನಾವು ಹಾಕಬೇಕು. ತದನಂತರ ನಾಟಿ ಮಾಡೋ ಸಮಯದಲ್ಲಿ ಸಾಮಾನ್ಯವಾಗಿ ಈಗೆಲ್ಲ ಬೆಳೆಯೋದು ಪ್ರೋಟ್ರೇನಲ್ಲಿ, ಅದರಲ್ಲಿ ನಮ್ಮ ಬೇರು ಏನೂ ಡಿಸ್ಟರ್ಬ್ ಆಗೋದಿಲ್ಲ. ಪ್ರೋಟ್ರೇನಲ್ಲಿ ಸ್ವಲ್ಪ ಪ್ರಮಾಣದ ಮೀಡಿಯಾ ಇರ್ತದೆ, ಅದೇ ತಗೊಂಡೋಗಿ ಭೂಮಿನಲ್ಲಿ ನಾಟಿ ಮಾಡ್ತೀವಿ. ಬ್ಯಾಡಗಿ ಡಬ್ಬಿ ಅಂತ ಏನು ಇದ್ದಾವೆ ಇವೆಲ್ಲ ಬೆಡ್ ಮೇಲೆ ಮಾಡ್ಕೊಂತಾರೆ. ಬೆಡ್ ಮೇಲೆ ಮಾಡ್ಕೊಂಬಿಟ್ಟು ನಂತರ ಸಸಿಯನ್ನು ಕಿತ್ತುಬಿಟ್ಟು ಆಮೇಲೆ ನಾಟಿ ಮಾಡ್ತಾರೆ. ಆ ಒಂದು ಸಂದರ್ಭ ಇದ್ದರೆ ಸಸಿಗಳ ಬೇರೆಗಳನ್ನು ಉಪಚಾರ ಮಾಡೋದು ಬಹಳ ಮುಖ್ಯ. ಬೇರೆಗಳನ್ನು ನಾವು ಅಂತರ್ವ್ಯಾಪಿ ಕೀಟನಾಶಕದಿಂದ ಉಪಚಾರ ಮಾಡಬೇಕು. ಥೈಯೋಮೆಥಾಕ್ಸಿಮ್ ಅರ್ಧ ಗ್ರಾಮ್ 1 liter ನೀರಿಗೆ ಹಾಕಿ ಬೇರೆಗಳನ್ನು ಒಂದು 5 ನಿಮಿಷವರೆಗೆ ಉಪಚಾರ ಮಾಡಿಬಿಟ್ಟು ನಂತರ ನಾವು ನಾಟಿ ಮಾಡ್ಕೋಬೇಕು. ನಂತರ ಬೇವಿನ ಎಣ್ಣೆಯ ಸಿಂಪಡಣೆ, ಎಣ್ಣೆ ಜೊತೆಗೆ ಹೊಂಗೆ ಎಣ್ಣೆ, ಬೇವಿನ ಬೀಜದ ಕಷಾಯದ ಸಿಂಪಡಣೆ ಅವೆಲ್ಲನೂ ಮಾಡ್ಕೋಬೇಕು. ಆಮೇಲೆ ಜೈವಿಕ ಕೀಟನಾಶಕಗಳ ಬಿವೇರಿಯಾ ಬ್ಯಾಸಿಯಾನ ಜೊತೆಗೆ ವರ್ಟಿಸಿಲಿಯಂ ಲೆಕ್ಯಾನಿ ಬಳಸಬೇಕು. ಕೊನೆಯ ಹಂತದಲ್ಲಿ ಕೀಟನಾಶಕದ ಸಿಂಪಡಣೆ ಮಾಡ್ಕೋಬೇಕು. ಕೀಟನಾಶಕಗಳು ಅಂದರೆ ಅಂತರ್ವ್ಯಾಪಿ ಕೀಟನಾಶಕಗಳನ್ನು ಸಿಂಪಡಣೆ ಮಾಡ್ಕೋಬೇಕು. ಅವು ಯಾವ್ಯಾವುದಂದರೆ ಡೈಫೆನ್ ಥ್ಯೂರಾನ್ ಅಂತ ಸಿಗ್ತದೆ, ಅದು 1 gram 1 liter ನೀರಿಗೆ, ಅಥವಾ ಫಿಪ್ರೋನಿಲ್ ಅಂತ ಸಿಗ್ತದೆ, ಅದು 1 milli 1 liter ನೀರಿಗೆ, ಅಥವಾ ಅಸಿಟ್ಯಾಂಪ್ರಿಡ್ 1/2 gram 1 liter ನೀರಿಗೆ ಹಾಕ್ಬಿಟ್ಟು ಸಿಂಪಡಣೆ ಮಾಡ್ಕೋಬೇಕು. ಆಮೇಲೆ ಸುಮಾರು 1-3-4 ಸಿಂಪಡಣೆ ಬೇಕಾಗಿರ್ತದೆ ಒಂದು ಬೆಳೆ ಅವಧಿಯಲ್ಲಿ. ಒಂದು ಸಿಂಪಡಣೆ ಆದಮೇಲೆ 15 ದಿನ ಅಂತರ ಕೊಟ್ಬಿಟ್ಟು ಇನ್ನೊಂದು ಸಿಂಪಡಣೆ ನಾವು ಮಾಡ್ಕೊಂಡ್ರೆ ಈ ಮೆಣಸಿನಕಾಯಿ ಬೆಳೆಯಲ್ಲಿ ಬರುವಂಥ ಮುರುಡ ಒಂದು ನಂಜು ರೋಗಗಳ ಹತೋಟಿ ಮಾಡಬಹುದು. ಒಳ್ಳೆಯದು ಡಾಕ್ಟರ್ ನೂರುಲ್ಲಾ ಹಾವೇರಿಯವರೇ, ತಾವು ಇಲ್ಲಿವರೆಗೆ ಬೇಸಿಗೆ ಹಂಗಾಮಿನಲ್ಲಿ ಬೆಳೆಯುವ ಪ್ರಮುಖ ತರಕಾರಿ ಬೆಳೆಗಳಲ್ಲಿ ಏನೇನು ರೋಗಗಳು ಬರ್ತಾವು ಮತ್ತು ಅವುಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಬೇಸಿಗೆಯಲ್ಲಿ ಪ್ರಮುಖ ತರಕಾರಿ ಬೆಳೆಗಳಲ್ಲಿ ಬರುವ ರೋಗಗಳು ಹಾಗೂ ನಿರ್ವಹಣೆ ಕುರಿತು ಡಾಕ್ಟರ್ ನೂರುಲ್ಲಾ ಹಾವೇರಿ ಅವರೊಡನೆ ಸಂದರ್ಶನ ಕೇಳಿದಿರಿ.

ಬನ್ನೆ ಮನ ಮೇ ಮುಡಿ ಹರಿ ಬನ್ನಿಯ ಮೈಲೂರಂಟಾರ ಮನೆಯಲೈಗ ಮನ ಮೇ ಓ ಮನ ಮೇ ಮುಡಿ ಹರಿ ಬನ್ನಿಯ ಮನ ಮೇ ಮನ ಮೇ ಮುಡಿ ಹರಿ ಬನ್ನಿಯ ಮೈಲೂರ ಹಂಟಾರ ಮಲಲಿಗೆ ಸಂಗಾಟ ಮಾರಾಯರ ನಿಮ್ಮ ಮಗವಾದ ಮನ ಮೇ ಮನ ಮೇ ಮುಡಿ ಹರಿ ಬನ್ನಿಯ ಮನ ಮೇ ಮನ ಮೇ ಮುಡಿ ಹರಿ ಬನ್ನಿಯ ಮಾರಾಯರ ನಿಮ್ಮ ಮಗವಾದ ಮನ ಮೇ ಮನ ಮೇ ಮುಡಿ ಹರಿ ಬನ್ನಿಯ ಮನ ಮೇ ಮನ ಮೇ ಮುಡಿ ಹರಿ ಬನ್ನಿಯ ಬಂದೈವ ಅಗಲ ಮುಂದ ಬಂಗಾರ ದೊಳಕಲ ಬಂದ ಕುಟಾಕ ಸಸಿ ಚಂದ ಮನ ಮೇ ಮನ ಮೇ ಮುಡಿ ಹರಿ ಬನ್ನಿಯ ಮನ ಮೇ ಮನ ಮೇ ಮುಡಿ ಹರಿ ಬನ್ನಿಯ ಬಂದ ಕುಟಾಕ ಸಸಿ ಚಂದ ಮನ ಮೇ ಮನ ಮೇ ಮುಡಿ ಹರಿ ಬನ್ನಿಯ ಮನ ಮೇ ಮನ ಮೇ ಮುಡಿ ಹರಿ ಬನ್ನಿಯ ಬಂದನಿ ಕೋಟಾಕ ಸಸಿ ಚಲೇ ಮನ ಮೇ ಬನ್ನಿ ಮುಡಿಯಾಕ ಮಗ ಚಂದ ಮನ ಮೇ ಮನ ಮೇ ಮುಡಿ ಹರಿ ಬನ್ನಿಯ ಮನ ಮೇ ಮನ ಮೇ ಮುಡಿ ಹರಿ ಬನ್ನಿಯ ಬನ್ನಿ ಮುಡಿಯಾಕ ಮಗ ಚಂದ ಮನ ಮೇ ಮನ ಮೇ ಮುಡಿ ಹರಿ ಬನ್ನಿಯ ಮನ ಮೇ ಮನ ಮೇ ಮುಡಿ ಹರಿ ಬನ್ನಿಯ ಕನ್ನ ಮೋಗಿಲಿ ನನ್ನ ಹೆಣ್ಣ ಮಗಳ ಚಲಿಯೇ ಬನ್ನಕ ನನ್ನ ಸಸಿ ಚಲಿವೆ ಮನ ಮೇ ಮನ ಮೇ ಮುಡಿ ಹರಿ ಬನ್ನಿಯ ಮನ ಮೇ ಮನ ಮೇ ಮುಡಿ ಹರಿ ಬನ್ನಿಯ ಬನ್ನಕ ನನ್ನ ಸಸಿ ಚಲಿವೆ ಮನ ಮೇ ಮನ ಮೇ ಮುಡಿ ಹರಿ ಬನ್ನಿಯ ಮನ ಮೇ ಮನ ಮೇ ಮುಡಿ ಹರಿ ಬನ್ನಿಯ ಬನ್ನಕ ನೀ ನನ್ನ ಸಸಿ ಚಲಿವೆ ಮನ ಮೇ ಬನ್ನಿ ಮುಡಿಯಾಕ ಮಗ ಚಲುವ ಮನ ಮೇ ಮನ ಮೇ ಮುಡಿ ಹರಿ ಬನ್ನಿಯ ಮನ ಮೇ ಮನ ಮೇ ಮುಡಿ ಹರಿ ಬನ್ನಿಯ ಅಪ್ಪ ನೀನ ಕಾಲ ಅಪ್ಪಳಕ್ಕಿಂತ ತಿಳವ ಮತ್ತೆಲ್ಲಿ ತುಳಲೆ ಗೋಣಿ ಮುಳ್ಳ ಮನ ಮೇ ಮನ ಮೇ ಮುಡಿ ಹರಿ ಬನ್ನಿಯ ಮನ ಮೇ ಮನ ಮೇ ಮುಡಿ ಹರಿ ಬನ್ನಿಯ ಮತ್ತೆಲ್ಲಿ ನೀ ತುಳದೆ ಗೋಣಿ ಮುಳ್ಳ ರೈ ಸಾಮೇ ಮರು ಬನ್ನಿ ಮುಡದ ಬರುವಾಗ ಮನ ಮೇ ಮನ ಮೇ ಮುಡಿ ಹರಿ ಬನ್ನಿ ಮನ ಮೇ ಮನ ಮೇ ಮುಡಿ ತೆಲ್ಲಿ ತುಳದೆ ಗೋಣಿ ಮುಳ್ಳ ಮಾನಮ್ಮೆ ಮುಳಿಯಾರಿ ಬಣ್ಣೆ ಮಾನಮ್ಮೆ ಮಾನಮ್ಮೆ ಮುಳಿಯಾರಿ ಬಣ್ಣಿಯ ತೆಲ್ಲಿ ತುಳದೆ ಗೋಣಿ ಮುಳ್ಳ ಇದುವರೆಗೆ ಸಾಣಿಕೊಪ್ಪದ ಶ್ರೀಮತಿ ಗೌರವ ದೊಡ್ಡಯ್ಯ ಹೊಸಮಠ್ ಹಾಗೂ ಸಂಗಡಿಗರು ಹಾಡಿದ ಸಂಪ್ರದಾಯದ ಪದಗಳನ್ನು ಕೇಳಿದಿರಿ.